ಸರ್, ಈ ಒಂದು ಪಾಲನೆ ಮತ್ತು ನಿರ್ವಹಣೆ ಈ ಕುರಿತು ಮಾತಾಡೋದಾದ್ರೆ, ಪ್ರಾರಂಭದಲ್ಲಿ 500 ಹಸುಗಳ ಗರ್ಭ ಧರಿಸೋದು ಬಹಳ ಮುಖ್ಯವಾಗುತ್ತೆ. ಈ ಗರ್ಭಧಾರಣೆ ಅಂದ್ರೇನು ಮತ್ತು ಯಾವಾಗ ಗರ್ಭಧಾರಣೆಯನ್ನು ಇವುಗಳಿಗೆ ಮಾಡಿಸ್ಬೇಕು ಅಂತ ಹೇಳ್ತೀರಿ? ರೈತ ಬಾಂಧವರಿಗೆ ತಿಳಿದಿರುವ ಹಾಗೆ ಹಸುಗಳು 21 ದಿನಗಳಿಗೊಮ್ಮೆ ಬೆದೆಗೆ ಬರುತ್ತದೆ. ಸೊ ಈ ರೀತಿ ಬೆದೆಗೆ ಬಂದಾಗ ರೈತರುಗಳು ಬೆದೆಯ ಲಕ್ಷಣಗಳನ್ನು ಗುರುತಿಸಬೇಕಾಗುತ್ತೆ. ಸೊ ಬೆದೆಯ ಲಕ್ಷಣಗಳನ್ನು ಗುರುತಿಸಿ ಅದಕ್ಕೆ ಸೂಕ್ತವಾದ ಸಮಯದಲ್ಲಿ ಕೃತಕ ಗರ್ಭಧಾರಣೆಯನ್ನು ಮಾಡಿಸ್ಬೇಕಾಗತ್ತೆ. ಸೊ ಅಂದರೆ ನಾವು AM PM ರೂಲ್ ಅಂತ ಹೇಳ್ತೀವಿ. ಸೊ ಬೆಳಗ್ಗೆ ಬೆದೆಗೆ ಬಂದ ರಾಸುಗಳನ್ನು ಸಂಜೆಗೆ ಬೆದೆಗೆ ಬಂದ ರಾಸುಗಳನ್ನು ಮರುದಿನ ಬೆಳಗ್ಗೆ ನಾವು ಕೃತಕ ಗರ್ಭಧಾರಣೆಗೆ ಒಳಪಡಿಸಬೇಕಾಗತ್ತೆ. ಸೊ ಕೃತಕ ಗರ್ಭಧಾರಣೆ ಮಾಡಿಸದಿದ್ದಲ್ಲಿ ಅವರು ಹೋರಿಗಳನ್ನು ಬಿಟ್ಟು ಸೊ ನೈಸರ್ಗಿಕ ಮಿಲನಕ್ಕೂ ಕೂಡ ಅವರನ್ನ ಬಿಡಬಹುದು. ಸೊ ಈ ರೀತಿ ನಾವು ಬಿಟ್ಟಾಗ ಗರ್ಭ ಕಟ್ಟಲು ಸಹಕಾರಿಯಾಗುತ್ತದೆ. ಜೊತೆಗೆ ಈ ಒಂದು ಲಕ್ಷಣಗಳೆಲ್ಲ ಇದೆ ಹೇಳಿದ್ರೆ ಸರ್, ಗರ್ಭಧಾರಣೆ ಸಮಯ ಎಷ್ಟಿರಬೇಕು ಅಂತ ಹೇಳ್ತೀರಿ? ಗರ್ಭಧಾರಣೆ ಅಂತ ಅಂದ್ರೆ ಕೃತಕ ಗರ್ಭಧಾರಣೆ ಮಾಡಿಸಿದ ದಿನಾಂಕದಿಂದ 9 ತಿಂಗಳು 9 ದಿನ ಅಂತ ಹೇಳ್ತೀವಿ. ಸೊ ಇದು ಗರ್ಭಾವಧಿಯ ಸಮಯ, ಅಂದರೆ 282 ದಿನ. ಸೊ ನಾವು ಆವರೇಜ್ ಅಂತ ಹೇಳೋದಾದ್ರೆ ಒಂದು ಸಮಯ ಅಂತ ಹೇಳಿದ್ರೆ 270 ದಿನಗಳ ನಂತರ ಕರುನ ಹಾಕುತ್ತೆ ಒಂದು ಹೈನುರಾಸು, ಕೃತಕ ಗರ್ಭಧಾರಣೆ ಮಾಡಿದ ದಿನಾಂಕದ ನಂತರ. ಅಥವಾ ನೀವು ಅವಾಗ್ಲೇ ಹೇಳಿದ್ರಿ ಡೈರೆಕ್ಟ್ ಆಗಿ ಬೇರೆ ಹಸುಗಳ ಜೊತೆಗೆ ಅಂದ್ರೆ ಅದು ಯಾವ ರೀತಿ ಅಂತ ಹೇಳ್ತೀರಿ? ಬೇರೆ ರಾಸುಗಳು ಅಂತ ಹೇಳಿದ್ರೆ ಹೋರಿಗಳು ಅಂತ ಅಂದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಅಂದ್ರೆ ಕೃತಕ ಗರ್ಭಧಾರಣೆಯಲ್ಲಿ 500 ರಾಸುಗಳು ಗರ್ಭ ಕಟ್ತಿರೋದಿಲ್ಲ. ಸೊ ಅಂತ ಸಮಯದಲ್ಲಿ ಹೋರಿಗಳನ್ನ ಬಿಡುವುದರಿಂದ ಅದರಲ್ಲಿ ಸೆಮೆನ್ ವೀರ್ಯಾಣುಗಳ ಸಂಖ್ಯೆ ಬಹಳ ಜಾಸ್ತಿ ಇರುತ್ತದೆ. ಸೊ ಅದರಿಂದ ಗರ್ಭ ಕಟ್ಟಲು ಬಹಳ ಸಹಕಾರಿಯಾಗುತ್ತದೆ. ಹಾಗಂತ ನಾವು ಯಾವುದೇ ಹೋರಿಗಳ ಜೊತೆ ಮಿಲನ ಮಾಡಂಗಿಲ್ಲ. ಸೊ ಆ ಹೋರಿಗಳು ಎಲ್ಲಾ ರೋಗಗಳಿಂದ ಮುಕ್ತವಾಗಿರಬೇಕು. ಅಂತಹ ಹೋರಿಗಳನ್ನ ನಾವು ಹುಡುಕಿ ಅಂತಹ ಹೋರಿಗಳ ಜೊತೆ ಮಿಲನಕ್ಕೆ ಬಿಡಬೇಕಾಗುತ್ತದೆ. ಜೊತೆಗೆ ಈ ರೀತಿಯಾದ ಒಂದು ಪ್ರೊಸೆಸ್ ಹೇಳಿದ್ರಿ ಸರ್, ಜೊತೆಗೆ ಇದೊಂದು ಗರ್ಭಧಾರಣೆ ಈ ಒಂದು ತಪಾಸಣೆ ಇದು ಯಾವ ರೀತಿ ಅಂತ ಹೇಳ್ತೀರಿ? ಇದು ಕಟ್ಟಿದೆಯೋ ಇಲ್ಲೋ ಅದರ ತಪಾಸಣೆ ಯಾವ ತರ ಮಾಡಬೇಕು ಅಂತ? ಮೊದಲನೇದಾಗಿ ರೈತರು ಮಾಡಬೇಕಾದ ಪ್ರಮುಖವಾದ ಕೆಲಸ ಏನು ಅಂತಂದ್ರೆ ಕೃತಕ ಗರ್ಭಧಾರಣೆಯ ದಿನಾಂಕವನ್ನು ಅವರು ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಬೇಕು, ಅಥವಾ ಆ ಹಸುಗೆ ಒಂದು ಪುಸ್ತಕವನ್ನು ಇಟ್ಟು ನಾನು ಯಾವ ದಿನಾಂಕದಲ್ಲಿ ಹಸು ಬೆದೆಗೆ ಬಂತು, ಯಾವ ದಿನಾಂಕದಲ್ಲಿ ನಾನು ಕೃತಕ ಗರ್ಭಧಾರಣೆ ಅಥವಾ ನೈಸರ್ಗಿಕ ಮೇಲವನ್ನು ಮಾಡಿಸಿದೆ ಅಂತ ನಮೂದಿಸಿ ಇಟ್ಕೊಳ್ಬೇಕು. ಸೊ ಈ ರೀತಿ ನಮೂದಿಸಿಕೊಳ್ಳೋದ್ರಿಂದ ಬಹಳ ಉಪಯೋಗ ಆಗುತ್ತದೆ. ಹೈನುರಾಸುಗಳು ಗರ್ಭ ಕಟ್ಟಿದೆಯೋ ಇಲ್ಲವೋ ಅಂತ ಹೇಗೆ ಪರೀಕ್ಷಿಸುವುದು ಅಂತ ಕೇಳೋದಾದ್ರೆ, ನಿಮಗೆಲ್ಲ ತಿಳಿದಿರೋ ಹಾಗೆ ಹೈನುರಾಸುಗಳು 21 ದಿನಕ್ಕೆ ಬೆದೆ ಪುನರಾವರ್ತಿತವಾಗುತ್ತದೆ. 21 ದಿನಗಳ ನಂತರ ಮತ್ತೆ ರಾಸುಗಳು ಬೆದೆಗೆ ಬರುತ್ತದೆ. ಸೊ ಒಂದು ವೇಳೆ ಕೃತಕ ಗರ್ಭಧಾರಣೆ ಮಾಡಿಸಿದ 21 ದಿನಗಳ ನಂತರ ಕೂಡ ಬೆದೆಗೆ ಬರಲಿಲ್ಲ ಅಂತ ಅಂದ್ರೆ ಗರ್ಭ ಕಟ್ಟಿರಬಹುದು ಎಂದು ಅಂದಾಜಿಸಬಹುದು. ಸೊ ಹಾಗಂತ ರಾಸುಗಳು ಕಟ್ಟಿರಲೇಬೇಕು ಅಂತ ಏನಿಲ್ಲ. ಸೊ ಗರ್ಭಧಾರಣೆ ಆಗಿದೆಯೋ ಇಲ್ಲೋ ಅಂತ ಹೇಳೋದು ತಜ್ಞ ಪಶುವೈದ್ಯರನ್ನ ಕರೆಸಿ 1.5 ತಿಂಗಳು ಅಥವಾ 3 ತಿಂಗಳ ಅವಧಿಯಲ್ಲಿ ಗರ್ಭ ತಪಾಸಣೆಯನ್ನ ಮಾಡಬೇಕು. ಸೊ ಈ ರೀತಿ ಪಶುವೈದ್ಯರು ರಾಸುಗಳನ್ನ ಅಥವಾ ಹಸುಗಳನ್ನ ತಪಾಸಣೆ ಮಾಡಿ ಗರ್ಭ ಕಟ್ಟಿದೆಯೋ ಇಲ್ಲವೋ ಅನ್ನೋದನ್ನ ನೋಡಿ ಗರ್ಭಧಾರಣೆಯನ್ನ ಅವರು ಖಾತ್ರಿಪಡಿಸ್ತಾರೆ. ಸೊ ಈ ರೀತಿ ಗರ್ಭಧಾರಣೆಯನ್ನ ಖಾತ್ರಿಪಡಿಸಬಹುದು. ಅದೇ ರೀತಿ ಗರ್ಭಧಾರಣೆಯನ್ನ ಖಾತ್ರಿಪಡಿಸಿಕೊಳ್ಳಲು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಕೂಡ ಫೆಸಿಲಿಟಿ ಇದೆ. ಸೊ ನಮ್ಮಲ್ಲಿ ಕೂಡ ನಮ್ಮ ಪಶುವೈದ್ಯ ಕಾಲೇಜು ಶಿವಮೊಗ್ಗದಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಫೆಸಿಲಿಟಿ ಇದೆ. ಸೊ ಈ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ನ ಫೆಸಿಲಿಟಿಯ ಒಂದು ಪ್ರಮುಖ ಉಪಯೋಗ ಅಂತ ಏನಂದ್ರೆ 30 ದಿನಗಳ ನಂತರ ಕೂಡ ನಾವು ಗರ್ಭ ತಪಾಸಣೆಯನ್ನ ಅಥವಾ ಗರ್ಭ ಕಟ್ಟಿರುವಿಕೆಯನ್ನ ಪತ್ತೆ ಹಚ್ಚಬಹುದು 30 ದಿನಗಳ ಒಳಗೆ. ಸೊ ಇದರಿಂದ ಸೊ ರೈತರಿಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ 21 ದಿನ ಆಗುತ್ತೆ, 1.5 ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ, 3 ತಿಂಗಳಾದ್ರೂ ಕೆಲವರು ರೈತರುಗಳು ಗರ್ಭ ತಪಾಸಣೆಯನ್ನ ಮಾಡಿಸಲ್ಲ. ಸೊ ಈ ರೀತಿಯಾದಾಗ ಏನಾಗುತ್ತೆ, ಅವರು ಬೆದೆ ಲಕ್ಷಣಗಳನ್ನ ಗುರುತಿಸುವುದನ್ನೇ ಬಿಟ್ಬಿಡ್ತಾರೆ. ಸೊ 3 ತಿಂಗಳಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ 500 ರಾಸು ಗರ್ಭ ಕಟ್ಟಿಲ್ಲ ಅಂತ. ಸೊ ಅವಾಗ ಅವರು ಬೆದೆ ಲಕ್ಷಣಗಳ ತದನಂತರ ಗುರುತಿಸ್ತಾ ಹೋಗ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ, ಸೊ ನಾವು ವರ್ಷಕ್ಕೆ ಒಂದು ಕರು ಅಂತ ನಾವ್ ಏನ್ ಹೇಳ್ತೀವಿ, ಸೊ ಅದನ್ನ ಪಡೀಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಪ್ರತಿ ಸಲ 21 ದಿನ ಮುಂದೆ ಹೋಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಿರ್ವಹಣೆಯನ್ನು ಕೂಡ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದರಿಂದ ಗರ್ಭ ತಪಾಸಣೆಯನ್ನ ಬಹಳ ಆದಷ್ಟು ಎಷ್ಟು ಬೇಗ ಮಾಡಿಸ್ಕೊಳ್ತೀರಾ ಅಷ್ಟು ಒಳ್ಳೆಯದು. ಯಾಕೆಂದ್ರೆ ಗರ್ಭಧರಿಸಿದ ಹಸುಗಳ ಪಾಲನೆ ಪೋಷಣೆಗೂ ಕೂಡ ಇದು ಬಹಳ ಮುಖ್ಯವಾಗಿರುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ನಮ್ಮ ಒಂದು ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಇದೆ ಅಂತ ಹೇಳಿದ್ರೆ, ಅದನ್ನ ಯಾವ ರೀತಿ ಅದನ್ನು ಉಪಯೋಗ ಪಡ್ಕೋಬಹುದು ರೈತರು ಅಂತ ಹೇಳ್ತೀರಿ? ರೈತರುಗಳು ತಮ್ಮ ರಾಸುಗಳನ್ನ ನಮ್ಮ ಕಾಲೇಜಿಗೆ ಕರ್ಕೊಂಡ್ ಬಂದ್ರೆ ಗರ್ಭಧಾರಣೆಗೆ ಆಗಿರ್ಬೋದು ಅಥವಾ ಗರ್ಭಕೋಶದ ಸಮಸ್ಯೆಗಳಾಗಿರ್ಬೋದು, ಸೊ ಅದೇ ರೀತಿ ಬಂಜೆತನದ ಸಮಸ್ಯೆಗಳಿಂದ ಆಗಿರ್ಬೋದು ಅಥವಾ ಪುನರಾವರ್ತಿತ ಬೆದೆಗಳಾಗಿರ್ಬೋದು, ಈ ರೀತಿ ಸಮಸ್ಯೆಗಳನ್ನೆಲ್ಲ ನಾವು ಕೂಲಂಕುಷವಾಗಿ ಪರಿಶೀಲಿಸಿ ಅವುಗಳ ತಪಾಸಣೆಯನ್ನ ಮಾಡಿ ಸೂಕ್ತವಾದ ಚಿಕಿತ್ಸೆಯನ್ನು ಕೂಡ ಮಾಡ್ತೀವಿ. ಸೊ ಗರ್ಭ ತಪಾಸಣೆಗೂ ಕೂಡ 30 ದಿನಗಳ ನಂತರ ರಾಸುಗಳನ್ನ ಕೃತಕ ಗರ್ಭಧಾರಣೆ ಮಾಡಿದ 30 ದಿನಗಳ ನಂತರ ಕರೆದುಕೊಂಡು ಬಂದಲ್ಲಿ ಸೊ ನಾವು ಗರ್ಭ ಕಟ್ಟಿದೆಯೋ ಇಲ್ಲೋ ಅನ್ನೋದನ್ನ ಕೂಡ ತಪಾಸಣೆ ಮಾಡಿ ಖಾತ್ರಿಪಡಿಸ್ತೇವೆ. ಇವತ್ತು ಸ್ಕ್ಯಾನಿಂಗ್ ಏನಾದರೂ ವೆಚ್ಚ ಬರೆಸಬೇಕಾ ರೈತರು ಅಂತ? ಇಲ್ಲ, ಈ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ರಾಸುಗಳಿಗೆ ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ. ನಮ್ಮಲ್ಲಿ ಫ್ರೀಯಾಗಿ ಅಥವಾ ಉಚಿತವಾಗಿ ನಾವು ಈ ಸೇವೆಯನ್ನು ರೈತರಿಗೆ ನೀಡ್ತಾ ಇದ್ದೇವೆ. ಸರ್, ಇವತ್ತಿನ ಒಂದು ವಿಷಯ ಅಂತಂದ್ರೆ ಗರ್ಭ ಧರಿಸಿದ ಹೈನು ರಾಸುಗಳ ಪಾಲನೆ ಮತ್ತು ನಿರ್ವಹಣೆ ಕುರಿತು ಹೇಳೋದಾದ್ರೆ, ಈ ಹಸುಗಳು ಈ ಗರ್ಭ ಧರಿಸಿರ್ತವೆ, ಅದ್ರ ಅವುಗಳ ಪಾಲನೆ ಮತ್ತು ಪೋಷಣೆ ಯಾವ ರೀತಿ ಅಂತ ಹೇಳ್ತೀರಿ? ಸೊ ಮೊದಲನೆಯದಾಗಿ ಗರ್ಭಧಾರಣೆಯ ಮೊದಲನೇ ಅವಧಿ, ಸೊ ಇವನ್ನ ಮೂರು ಅವಧಿಯಗಳಾಗಿ ವಿಂಗಡಿಸಬಹುದು. ಮೊದಲನೇ ಅವಧಿ, ಮಧ್ಯ ಅವಧಿ ಅಥವಾ ಅಂತಿಮ ಅವಧಿ, ಅಂದ್ರೆ ಮೊದಲನೇ ಮೂರು ತಿಂಗಳು, ತದನಂತರದ ಮೂರು ತಿಂಗಳು ಹಾಗೂ ಕೊನೆಯ ಮೂರು ತಿಂಗಳು. ಸೊ ಗರ್ಭಧಾರಣೆಯ ಮೊದಲನೇ ಅವಧಿಯಲ್ಲಿ ಸೊ ತಮಗೆಲ್ಲ ತಿಳಿದ ಹಾಗೆ ಭ್ರೂಣದ ಬೆಳವಣಿಗೆ ಆಗುತ್ತಿರುತ್ತದೆ. ಸೊ ಈ ಭ್ರೂಣದ ಬೆಳವಣಿಗೆ ಬಹಳ ಮುಖ್ಯವಾದದ್ದು. ಸೊ ಈ ಭ್ರೂಣ ಬೆಳವಣಿಗೆಯ ಸಮಯದಲ್ಲಿ ಪೌಷ್ಟಿಕಾಂಶಗಳ ಕೊರತೆ ಅಥವಾ ಹಾರ್ಮೋನ್ಗಳ ಕೊರತೆ ಏನಾದರೂ ಆದಲ್ಲಿ ಸೊ ಭ್ರೂಣದ ಬೆಳವಣಿಗೆ ಅಥವಾ ಕರುಗಳ ಬೆಳವಣಿಗೆ ಬಹಳ ವ್ಯತ್ಯಾಸ ಆಗುತ್ತದೆ. ಸೊ ಈ ರೀತಿ ವ್ಯತ್ಯಾಸವಾದಲ್ಲಿ ಗರ್ಭಪಾತ ಆಗುತ್ತದೆ ಅಥವಾ ಕರುಗಳ ಬೆಳವಣಿಗೆ ಮೇಲೆ ಬಹಳ ಅತಿರಿಕ್ತವಾದ ಪರಿಣಾಮವನ್ನ ಬೀರುತ್ತದೆ. ಸೊ ಉದಾಹರಣೆಗೆ ನಾನು ಹೇಳೋದಾದ್ರೆ, ಕರುಗಳು ಜನನವಾಗುವ ಸಮಯದಲ್ಲಿ ಸತ್ತ ಕರುಗಳ ಜನನ ಆಗುತ್ತದೆ, ಅಂದ್ರೆ ಕರುಗಳು ಬದುಕಿರೋದಿಲ್ಲ. ಅಥವಾ ಕರು ಹುಟ್ಟಿದ ತಕ್ಷಣ ಅವು ದುರ್ಬಲ ಕರುವಾಗಿರ್ತವೆ, ಮುಂದಕ್ಕೆ ಅವುಗಳ ಬೆಳವಣಿಗೆ ಕೂಡ ಕುಂಠಿತವಾಗುತ್ತದೆ. ಸೊ ಆದ್ದರಿಂದ ಮೊದಲ ಅವಧಿಯಲ್ಲಿ ಕರುಗಳಿಗೆ ಉತ್ತಮ ಪಾಲನೆ ಪೋಷಣೆ ಹಾಗೂ ಸಮರ್ಪಕವಾದ ಪೌಷ್ಟಿಕಾಂಶಗಳ ಆಹಾರ ಹಾಗೂ ಮೇವನ್ನು ನೀಡುವುದು ಬಹಳ ಮುಖ್ಯವಾಗುತ್ತದೆ. ಸೊ ಹಾಗೆ ಇನ್ನ ಹೇಳೋದಾದ್ರೆ, ಗರ್ಭಧಾರಣೆಯ ರಾಸುಗಳಿಗೆ ನಾವು ಎಲ್ಲಾ ರೀತಿಯ ಸಾಂಕ್ರಾಮಿಕ ರೋಗಗಳ ವಿರುದ್ಧ ಲಸಿಕೆಯನ್ನ ಹಾಕಿಸಬೇಕು. ಯಾಕೆಂದ್ರೆ ಗರ್ಭಧಾರಣೆಯ ನಂತರ ಅವುಗಳಿಗೆ ಸೋಂಕಿಗೆ ತುತ್ತಾಗುವಂತಹ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಲಸಿಕೆಗಳನ್ನು ಕೂಡ ನಾವು ರಾಸುಗಳಿಗೆ ಹಾಕಿಸಬೇಕಾಗತ್ತೆ. ಅದೇ ರೀತಿ ಪ್ರತಿ ಮೂರು ತಿಂಗಳಿಗೆ ಒಮ್ಮೆ ಜಂತು ನಿವಾರಣಾ ಔಷಧಿ ಅಂತ ಹೇಳ್ತೀವಿ. ಜಂತು ನಿವಾರಣಾ ಔಷಧಿ ಅಂತ ಅಂದ್ರೆ, ಸೊ ಎಂಡೋಪ್ಯಾರಾಸೈಟ್, ಎಕ್ಟೋಪ್ಯಾರಾಸೈಟ್ ಅಂದ್ರೆ ಒಳ ಪರೋಪಕ ಜೀವಿಗಳು, ಹೊರ ಪರೋಪಜೀವಿಗಳು, ಈ ಉಣ್ಣೆ ಚಿಕ್ಕ ಇವೆಲ್ಲ ಹೊರ ಪರೋಪಜೀವಿಗಳು. ಅದೇ ರೀತಿ ಒಳಗಡೆ ಕ್ರಿಮಿಗಳು ಕೂಡ ಇರ್ತವೆ. ಸೊ ಒಳ ಪರೋಪಜೀವಿಗಳು, ಸೊ ಇವುಗಳ ನಿರ್ವಹಣೆಗೆ ನಾವು ಜಂತು ಹುಳುಗಳ ನಿರ್ವಹಣೆ, ಜಂತು ಹುಳ ಔಷಧಿಗಳನ್ನು ಕೂಡ ನೀಡಬೇಕಾಗ್ತದೆ. ಅದೇ ರೀತಿ ಗರ್ಭಧರಿಸುವ ರಾಸುಗಳು ಬಹಳ ಜಾಗರೂಕತೆಯಾಗಿ ನಾವು ನೋಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಅವುಗಳನ್ನು, ಗರ್ಭಧರಿಸಿದ ರಾಸುಗಳನ್ನು ನಾವು ಗರ್ಭ ತಪಾಸಣೆ ಮಾಡಿ ಕನ್ಫರ್ಮ್ ಆದ್ಮೇಲೆ ಅವುಗಳನ್ನು ಸಪರೇಟ್ ಬೇರೆ ರಾಸುಗಳಿಂದ ಅದನ್ನ ಪ್ರತ್ಯೇಕಿಸಬೇಕಾಗುತ್ತೆ. ಸೊ ಈ ರೀತಿ ಪ್ರತ್ಯೇಕವಾಗಿ ಅವುಗಳನ್ನ ಕಟ್ಟಬೇಕು. ಇತರ ರಾಸುಗಳ ಜೊತೆಗೆ ಕಟ್ಟೋದ್ರಿಂದ ಬೆದೆಗೆ ಬಂದ ರಾಸುಗಳು, ನಿಮ್ಗೆ ಗೊತ್ತಿರೋ ಹಾಗೆ ಬೆದೆಗೆ ಬಂದ ರಾಸುಗಳು ಬೇರೆ ರಾಸುಗಳನ್ನ ಮೇಲೆ ಹತ್ತುತ್ತವೆ. ಸೊ ಈ ರೀತಿ ಹತ್ತದಾಗ ಅಥವಾ ಅವುಗಳ ಮಧ್ಯೆ ಏನಾದ್ರು ಜಗಳ ಆದ ಸಂದರ್ಭದಲ್ಲಿ ಗರ್ಭಧರಿಸಿದ ರಾಸುಗಳಿಗೆ ಒಂದು ಪೆಟ್ಟು ಬೀಳುವ ಸಾಧ್ಯತೆ ಇರುತ್ತದೆ. ಸೊ ಆದ್ದರಿಂದ ಗರ್ಭಧರಿಸಿದ ರಾಸುಗಳನ್ನು ಎಸ್ಪೆಷಲಿ ಮೂರು ತಿಂಗಳು, ನಾಲ್ಕು ತಿಂಗಳು ಅಥವಾ ಐದು ತಿಂಗಳು ಆದ ನಂತರ ಅವುಗಳನ್ನ ಬೇರೆ ರಾಸುಗಳನ್ನ ಬೇರ್ಪಡಿಸಿ ಅವನ್ನ ಸಪರೇಟ್ ಆಗಿ, ಅಂದ್ರೆ ಪ್ರತ್ಯೇಕವಾಗಿ ಅವುಗಳನ್ನ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಅದೇ ರೀತಿ ಗರ್ಭಧರಿಸಿದ ರಾಸುಗಳಿಗೆ ನಾವು ಸಮತೋಲನದ ಆಹಾರವನ್ನ ನೀಡಬೇಕಾಗ್ತದೆ. ಸಮತೋಲನದ ಆಹಾರ ಅಂತ ಅಂದ್ರೆ ಹಸಿರು ಮೇವು, ಒಣವೇವು, ದಾಣಿ ಮಿಶ್ರಣ, ಖನಿಜ ಮಿಶ್ರಣ, ಉಪ್ಪು, ಈ ರೀತಿ ಎಲ್ಲಾ ರೀತಿಯ ಸಮರ್ಪಕವಾದ ಆಹಾರವನ್ನ ನೀಡಬೇಕಾಗುತ್ತೆ. ಗರ್ಭಧಾರಣೆಯ ಐದನೇ ತಿಂಗಳಿನಿಂದ, ಸೊ ಐದನೇ ತಿಂಗಳ ಸ್ಟಾರ್ಟ್ ಆದಾಗಲಿಂದ ದಿನಕ್ಕೆ ಒಂದರಿಂದ ಒಂದೂವರೆ ಕೆಜಿ ಅಧಿಕ ಪಶು ಆಹಾರ ನೀಡಬೇಕಾಗುತ್ತೆ. ಸೊ ನೀವು ಮಾಮೂಲಿ ಏನು ಆಹಾರವನ್ನ ನೀಡ್ತಿರ್ತೀರಾ, ಅದಕ್ಕೆ ಒಂದರಿಂದ ಒಂದೂವರೆ ಕೆಜಿ ಅಧಿಕ ಆಹಾರವನ್ನ ನೀಡಬೇಕಾಗುತ್ತೆ. ಅದೇ ರೀತಿ ಗರ್ಭಧರಿಸುವ ರಾಸುಗಳಿಗೆ ದಿನಕ್ಕೆ ಸೊ 30-50 ಗ್ರಾಂ ಖನಿಜ ಮಿಶ್ರಣವನ್ನ ಪ್ರತಿದಿನ ನೀಡಬೇಕಾಗುತ್ತದೆ. ಅದೇ ರೀತಿ 7 ತಿಂಗಳು ತಲುಪಿದ ನಂತರ, 7 ತಿಂಗಳ ನಂತರ 3-4 ಕೆಜಿ ಅಧಿಕ ಪಶು ಆಹಾರವನ್ನ ನೀಡಬೇಕಾಗ್ತದೆ. ಸೊ 7 ತಿಂಗಳ ನಂತರ ಏನಕ್ಕೆ 3-4 ಕೆಜಿ ಅಷ್ಟು ಯಾಕೆ ನಾವು ಇನ್ಕ್ರೀಸ್ ಮಾಡಬೇಕು ಅಥವಾ ಹೆಚ್ಚಾಗಿ ನೀಡಬೇಕು ಅಂತ ಹೇಳೋದಾದ್ರೆ, ಕೊನೆಯ 3 ತಿಂಗಳ ಅವಧಿ ಏನಿರುತ್ತೆ, ಆ ಸಮಯದಲ್ಲಿ ಕರುಗಳ ಬೆಳವಣಿಗೆ ದುಪ್ಪಟ್ಟಾಗಿರ್ತದೆ. ಸೊ ಅತಿ ವೇಗವಾಗಿ ಕರುಗಳ ಬೆಳವಣಿಗೆ ಆಗುತ್ತದೆ. ಸೊ ಆದ್ದರಿಂದ ಈ ಸಮಯದಲ್ಲಿ ಸೊ ನಾವು ಕರುವಿನ ಬೆಳವಣಿಗೆಗೆ ಹಾಗೂ ರಾಸುಗಳ ನಿರ್ವಹಣೆಗೂ ಕೂಡ ಮೇವಿನ ಅಥವಾ ಮೇವಿನ ಅವಶ್ಯಕತೆ ಅಧಿಕವಾಗಿರುತ್ತದೆ. ಸೊ ಆದ್ದರಿಂದ ಈ ಸಮಯದಲ್ಲಿ ನಾವು ರಾಸುಗಳನ್ನ ಅತಿ ಹೆಚ್ಚಿನ ಆಗಿ ಪೌಷ್ಟಿಕಾಂಶದ ಆಹಾರವನ್ನ ನೀಡಬೇಕಾಗ್ತದೆ. ಸೊ ಈ ರೀತಿ ನೀಡುವುದರಿಂದ ಸೊ ಕರುಗಳಿಗೆ ಹೆಚ್ಚಿನ ಪೌಷ್ಟಿಕಾಂಶ ದೊರೆಯುತ್ತದೆ ಹಾಗೂ ಕರು ಹಾಕಿದ ನಂತರ ಹಾಲಿನ ಇಳುವರಿಯಲ್ಲೂ ಕೂಡ ನೀವು ಹೆಚ್ಚಿನ ಹಾಲಿನ ಇಳುವರಿಯನ್ನ ಪಡೆಯಬಹುದು. ಸೊ ಈ ರೀತಿಯಾದ ಆಹಾರದ ನಿರ್ವಹಣೆಯನ್ನ ಮಾಡಬೇಕಾಗ್ತದೆ. ಅವಾಗಲೇ ತಾವು ಹೇಳಿದ್ರೆ ಈ ಒಂದು ರಾಸುಗಳಿಗೆ ಲಸಿಕೆ ಅಂತ ಹೇಳಿದ್ರಿ, ಯಾವ್ಯಾವ ಸಮಯದಲ್ಲಿ ಲಸಿಕೆಗಳನ್ನ ಯಾವ್ದು ಕೊಡಬೇಕು ಅಂತ? ಲಸಿಕೆಗಳನ್ನ ನಾವು ಹೇಳೋದಾದ್ರೆ ಕಾಲುಬಾಯಿ ಜ್ವರದ ಲಸಿಕೆ ಅಂತ ಹೇಳ್ತೀವಿ, ಕಾಲುಬಾಯಿ ಜ್ವರದ ಲಸಿಕೆಯನ್ನ ಹಾಕಿಸ್ಕೋಬಹುದು. ಅದೇ ರೀತಿ ಬ್ಲ್ಯಾಕ್ ವಾಟರ್ ಚಪ್ಪೆ ರೋಗ ಅಂತ ಹೇಳ್ತೀವಿ, ಸೊ ಚಪ್ಪೆ ರೋಗದ ಲಸಿಕೆಯನ್ನ ಹಾಕಬಹುದು. ಅದೇ ರೀತಿ ಬ್ರುಸಲೋಸಿಸ್ ಅಂತ ನಾವು ಹೇಳ್ತೀವಿ, ಬ್ರುಸಲೋಸಿಸ್ ಕಂದು ರೋಗದ ಲಸಿಕೆ, ಸೊ ಅದರ ಲಸಿಕೆಯನ್ನು ಕೂಡ ನಾವು ಹಾಕಿಸ್ಕೋಬಹುದು. ಸೊ ಗರ್ಭಧಾರಣೆ ಮಾಡಿಸೋದಕ್ಕಿಂತ ಮುಂಚೆ, ಕೃತಕ ಗರ್ಭಧಾರಣೆ ಮಾಡಿಸೋದಕ್ಕಿಂತ ಮುಂಚೆ ನಿಮ್ಮ ಐನೂರು ಹಸುಗಳಿಗೆ ಈ ಲಸಿಕೆಗಳನ್ನ ನೀಡಿಸಿದ್ದಲ್ಲಿ, ಸೊ ಗರ್ಭಧಾರಣೆಯ ಸಮಯದಲ್ಲಿ ಲಸಿಕೆಯನ್ನು ನೀಡಿಸುವ ಅವಶ್ಯಕತೆ ಇರೋದಿಲ್ಲ. ಸೊ ಅದೇ ರೀತಿ ಕೆಲವು ಲಸಿಕೆಗಳು ಏನಾಗುತ್ತೆ ಅಂತ ಅಂದ್ರೆ ಗರ್ಭಧಾರಣೆಯ ಸಮಯದಲ್ಲಿ ನೀಡುವ ಆಗಿಲ್ಲ, ಸೊ ಅಂತ ಲಸಿಕೆಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಅದನ್ನ ಹೇಳ್ತಾರೆ ಈಗ ಬ್ರುಸಲೋಸಿಸ್ ಅಂತ ಇರುತ್ತೆ, ಅದನ್ನ ಗರ್ಭಧಾರಿಸುವ ಸಮಯದಲ್ಲಿ ನಾವು ನೀಡಲ್ಲ. ಸೊ ಆ ರೀತಿ ಆದ ಲಸಿಕೆಗಳನ್ನು ನೀವು ನೀಡಬೇಕಾಗ್ತದೆ. ಬಟ್ ನೀವು ಗರ್ಭಧರಿಸಿದಾಗ ಈ ಒಳಪರೋಪಜೀವಿ ಮತ್ತೆ ಹೊರಪರೋಪಜೀವಿ ಬಗ್ಗೆ ಹೇಳಿದ್ರೆ ಅವಾಗ ಆ ಲಸಿಕೆಗಳನ್ನ ಕೊಡಿಸಬಹುದು ಅಂತ ಹೇಳ್ತೀರಾ? ಅವು ಜಂತು ನಿವಾರಣಾ ಔಷಧಿಗಳು. ಅದಕ್ಕೆ ಗರ್ಭಧರಿಸಿದ ಹಸುಗಳಿಗೆ ಬೇರೆ ಪ್ರತ್ಯೇಕವಾದ ಗರ್ಭಧರಿಸಿದ ಹಸುಗಳಿಗೆ ನೀಡಬೇಕಾದಂತಹ ಔಷಧಿಗಳಿರ್ತವೆ, ಅಂತಹ ಔಷಧಿಗಳನ್ನ ಮಾತ್ರ ನೀಡಬೇಕಾಗುತ್ತೆ. ನೀವು ಪಶುವೈದ್ಯರನ್ನು ಸಂಪರ್ಕಿಸಿದಾಗ ಅವ್ರು ಹೇಳ್ತಾರೆ ನಮ್ಮ ರಾಸು ಗರ್ಭ ಕಟ್ಟಿದೆ, ಗರ್ಭಧರಿಸಿದೆ ಅಂತ ಹೇಳಿದ್ರೆ ಅವರು ಅದಕ್ಕೆ ಸೂಕ್ತವಾದ ಜಂತು ನಿವಾರಣಾ ಔಷಧಿಯನ್ನ ಅವರು ನೀಡ್ತಾರೆ, ಅಂತಹ ಔಷಧಿಗಳನ್ನ ನೀವು ನೀಡಬಹುದು. ಈ ಒಂದು ರಾಸುಗಳು ಗರ್ಭಧರಿಸಿದ ರಾಸುಗಳ ಒಂದು ಕೊಠಡಿ ನಿರ್ವಹಣೆ ಬಗ್ಗೆ ಹೇಳಿದ್ರೆ ಯಾವ ರೀತಿ ಯಾವಾಗಲೇ ಬೇರೆ ಹಸುಗಳಿಂದ ತಾವು ದೂರ ಇಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ಇದನ್ನ ಮಾಡಬಹುದು ಅಂತ ಹೇಳ್ತೀರಿ? ಈ ಗರ್ಭಧರಿಸಿದ ನಾನು ಅವಾಗಲೇ ಹೇಳಿದೆ, ಗರ್ಭಧರಿಸಿದ ರಾಸುಗಳನ್ನು ಇತರೆ ರಾಸುಗಳಿಂದ ಪ್ರತ್ಯೇಕವಾಗಿ ನಾವು ಕಟ್ಟಬೇಕಾಗುತ್ತೆ. ಸೊ ಈ ರೀತಿ ಗರ್ಭಧರಿಸಿದ ರಾಸುಗಳನ್ನು ಕಟ್ಟುವ ಕೊಠಡಿ ಏನಿರುತ್ತೆ ಅದು ಉತ್ತಮವಾದ ಗಾಳಿ ಮತ್ತು ಬೆಳಕಿನ ವ್ಯವಸ್ಥೆಯನ್ನ ಹೊಂದಿರಬೇಕು. ಅದೇ ರೀತಿ ಕೊಠಡಿಯಲ್ಲಿ ಶುಚಿತ್ವ ಬಹಳ ಮುಖ್ಯವಾಗಿರುತ್ತದೆ. ಸೊ ಈ ಕೊಠಡಿ ಕಟ್ಟುವ ಕೊಠಡಿ ಏನಿರುತ್ತೆ ಅದು ಬಹಳ ಶುಚಿತ್ವವಾಗಿ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಅಂದ್ರೆ ದಿನಕ್ಕೆ ಎರಡು ಬಾರಿ ಸಗಣಿ ಮತ್ತು ಗಂಜಲ ಏನು ಹಾಕುತ್ತೆ ಅದಕ್ಕೆ ದಿನಕ್ಕೆ ಎರಡು ಬಾರಿ ಆದರೂ ಅದನ್ನ ಶುಚಿಯನ್ನ ಮಾಡಬೇಕಾಗತ್ತೆ. ಸೊ ಗರ್ಭಧರಿಸಿದ ರಾಸುಗಳು ಆರಾಮಾಗಿ ನಿಲ್ಲಲು ಹಾಗೂ ಕುಳಿತುಕೊಳ್ಳಲು ಸಾಕಷ್ಟು ಸ್ಥಳಾವಕಾಶ ಹೊಂದಿರಬೇಕು. ಅಂದ್ರೆ ಇಕ್ಕಟ್ಟಿನ ಜಾಗದಲ್ಲಿ ಗರ್ಭಧರಿಸಿದ ರಾಸುಗಳನ್ನ ಕಟ್ಟಬಾರದು. ಸೊ ಅದಕ್ಕೆ ಓಡಾಡಲು ಕೂಡ ಸಾಕಷ್ಟು ಜಾಗ ಇದ್ರೆ ಅವುಗಳಿಗೆ ಎಕ್ಸಸೈಸ್ ಅಂತ ನಾವ್ ಏನ್ ಹೇಳ್ತೀವಿ ಅದು ಕೂಡ ಸಿಕ್ಕಂಗೆ ಆಗುತ್ತದೆ. ಗರ್ಭಧರಿಸಿದ ರಾಸುಗಳ ಕೊಠಡಿ ಏನಿರುತ್ತೆ, ನಾವು ಗರ್ಭಧರಿಸಿದ ರಾಸುಗಳನ್ನ ಕಟ್ಟುವ ಕೊಠಡಿ ಏನಿರುತ್ತೆ ಅವನ್ನ ನಾವು ಸಾಕಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಯಾವ್ದಾದ್ರು ಚೂಪಾದ ವಸ್ತುಗಳು ಅಥವಾ ಬೇರೆ ಯಾವ್ದಾದ್ರು ಹರಿತವಾದ ವಸ್ತುಗಳು ಏನಾದ್ರು ಇದ್ದರೆ ಅವುಗಳನ್ನ ನೋಡಿ ನಿರ್ವಹಿಸಬೇಕಾಗುತ್ತೆ, ಇಲ್ಲ ಅಂದ್ರೆ ಅವಕ್ಕೆ ಇಂಜುರಿ ಆಗುತ್ತೆ. ಇಂಜುರಿ ಅಂತಂದ್ರೆ ಗಾಯಗಳಾಗುವ ಸಾಧ್ಯತೆಗಳು ಇರುತ್ತದೆ. ಸೊ ಅದಕ್ಕಾಗಿ ಇದನ್ನ ನೋಡಬೇಕಾಗುತ್ತೆ. ಅದೇ ರೀತಿ ಗರ್ಭಧರಿಸಿದ ರಾಸುಗಳನ್ನು ಕಟ್ಟುವ ಸ್ಥಳ ಏನು, ನಾವು ಏನ್ ಕಟ್ತೀವಿ ಆ ಸ್ಥಳ ಸಮತಟ್ಟಾದವರ ಸ್ಥಳವಾಗಿರಬೇಕು. ಸೊ ಸಮತಟ್ಟವಾದ ಸ್ಥಳ ಆಗಿರಬೇಕು. ಅದೇ ರೀತಿ ಅದ್ರ ಜೊತೆಗೆ ನೀವು ರಬ್ಬರ್ ಮ್ಯಾಟ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ನೀವು ಹಾಕ್ಬೋದು. ಅದೇ ರೀತಿ ಅವುಗಳಿಗೆ ಹುಲ್ಲಿನ ಹಾಸಿಗೆಯನ್ನ, ಮೃದುವಾದ ಹುಲ್ಲಿನ ಹಾಸಿಗೆಯನ್ನ ನಾವು ನೀಡಬೇಕಾಗುತ್ತೆ ಸರ್. ಈ ರೀತಿ ಮೃದುವಾದ ಹುಲ್ಲಿನ ಹಾಸಿಗೆ ನೀಡೋದ್ರಿಂದ ಅವು ಕೂತಾಗ ಎದ್ದಾಗ ಅವಕ್ಕೆ ಸಾಕಷ್ಟು ಆರಾಮದಾಯಕವಾಗಿರ್ತದೆ, ಯಾವುದೇ ರೀತಿಯ ಸ್ಟ್ರೆಸ್ಗೆ ಅವು ಒಳಪಡೋದಿಲ್ಲ. ಸೊ ಆದ್ದರಿಂದ ಈ ಕೊಠಡಿಗಳ ನಿರ್ವಹಣೆ ಬಹಳ ಪ್ರಮುಖವಾದದ್ದು. ಮತ್ತೊಂದು ಮುಖ್ಯವಾದ ಅಂಶ ಏನು ಅಂತಂದ್ರೆ ಗರ್ಭಧರಿಸಿದ ರಾಸುಗಳನ್ನು ನಾವು ಇತರೆ ರಾಸುಗಳು ಅಂದ್ರೆ ಈ ಸೋಂಕಿಗೆ ಒಳಪಟ್ಟ ರಾಸುಗಳ ಹತ್ತಿರಕ್ಕೆ ಸಮೀಪಕ್ಕೆ ಬರಬಾರದು. ಯಾಕೆಂದ್ರೆ ಸೋಂಕು ಗರ್ಭಧರಿಸಿದ ರಾಸುಗಳಿಗೆ ಬಹಳ ಬೇಗ ಹರಡುವ ಸಾಧ್ಯತೆ ಇರುತ್ತದೆ, ಹಾಗೂ ಈ ರೀತಿ ಸೋಂಕು ಬಂದ್ರೆ ಗರ್ಭಪಾತ ಆಗ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಯಾವುದೇ ರೀತಿಯ ಸೋಂಕಿಗೆ ಒಳಪಟ್ಟ ರಾಸುಗಳು ಏನಾದರೂ ನಿಮ್ಮ ಮನೆಯಲ್ಲಿ ಇದ್ದರೆ ಅವುಗಳನ್ನ ಪ್ರತ್ಯೇಕವಾಗಿ ಬೇರ್ಪಡಿಸಿ ಗರ್ಭಧರಿಸಿದ ರಾಸುಗಳ ಸಮೀಪಕ್ಕೆ ಬರದ ಹಾಗೆ ನೀವು ನೋಡ್ಕೊಳ್ಬೇಕಾಗುತ್ತದೆ. ಮತ್ತೊಂದು ವಿಷಯ ಏನು ಅಂತಂದ್ರೆ ಹಾಲು ಕರೆಯುತ್ತಿರುವ ಹಸುಗಳು ಏನಾದರೂ ಇದ್ದಲ್ಲಿ ಸೊ ಏಳನೇ ತಿಂಗಳ ನಂತರ ನಾವು ಹಾಲು ಕರೆಯೋದನ್ನ ನಿಲ್ಲಿಸಬೇಕು. ನಾವು ಡ್ರೈ ಪೀರಿಯಡ್ ಅಂತ ಹೇಳ್ತೀವಿ, ಡ್ರೈಯಿಂಗ್ ಅಂತ ಹೇಳ್ತೀವಿ. ಸೊ ಇದನ್ನು 15 ದಿನಗಳ ಒಳಗೆ, 7 ತಿಂಗಳ ನಂತರ 15 ದಿನಗಳೊಳಗೆ ಕ್ರಮೇಣವಾಗಿ ಹಾಲು ಕರೆಯೋದನ್ನ ನಿಲ್ಲಿಸಬೇಕು. ಸೊ ಈ ರೀತಿ ನಿಲ್ಲಿಸೋದ್ರಿಂದ ಸೊ ಕೆಚ್ಚಲಿನ ಬೆಳವಣಿಗೆಗೆ ಕೂಡ ಸಹಕಾರಿಯಾಗುತ್ತದೆ, ಹಾಗೂ ಹಾಲಿನ ಉತ್ಪಾದನೆ ಹೆಚ್ಚಿಸಲು ಕೂಡ ಬಹಳ ಸಹಕಾರಿಯಾಗುತ್ತದೆ. ಈ ಒಂದು ಪ್ರಸವ ಸಮಯದಲ್ಲಿ ಸರ್ ಯಾವ ಲಕ್ಷಣಗಳನ್ನ ರೈತರು ಕಾಣಬಹುದು ಅಂತ ಹೇಳ್ತೀರಿ? ನಾನು ಅವಾಗಲೇ ಹೇಳಿದೆ, ಗರ್ಭಧಾರಣೆಯ ದಿನಾಂಕವನ್ನು ನೀವು ನಮೂದಿಸಿಟ್ಕೋಬೇಕು ಅಂತ. ಯಾಕೆ ನಮೂದಿಸಿಕೊಬೇಕು ಅಂತಂದ್ರೆ 282 ದಿನ ಯಾವತ್ತು ಬರುತ್ತದೆ, ಅಂದ್ರೆ ಪ್ರಸವದ ಸಮಯ ಯಾವಾಗ ಬರುತ್ತದೆ ಅಂತ ಹೇಳಿ ರೈತರು ಅಂದಾಜಿಸ್ಕೋಬಹುದು. ಸೊ ಆ ಸಮಯ ಸಮೀಪಿಸಿದಾಗ ಸೊ ಈ ಪ್ರಸವದ ಕೆಲವು ಲಕ್ಷಣಗಳನ್ನ ನಾವು ಕಾಣಬಹುದು. ಯಾವ ಯಾವ ಲಕ್ಷಣಗಳನ್ನ ನಾವು ಕಾಣ್ತೀವಿ ಅಂತಂದ್ರೆ ಕೆಚ್ಚಲಿನ ಬೆಳವಣಿಗೆ, ಕೆಚ್ಚಲು ದಪ್ಪದಾಗಿರುತ್ತದೆ, ಹಾಗೂ ಕೆಚ್ಚಲಿನ ತುಟಿಗಳು ದಪ್ಪದಾಗಿರುತ್ತದೆ, ಹಾಗೂ ಗಿಣ್ಣದ ಹಾಲನ್ನು ನಾವು ತೊಟ್ಟನ್ನು ನಾವು ನೋಡಿದಾಗ ಗಿಣ್ಣದ ಹಾಲನ್ನು ಕಾಣಬಹುದು. ಮಡ್ಲು ಅಂತ ಏನ್ ಹೇಳ್ತೀವಿ, ಮಡ್ಲು ಸಡಿಲವಾಗಿರ್ತದೆ, ಅಂದ್ರೆ ಬಾಲದ ಬೇಸ್ ಅಂತ ನಾವು ಹೇಳ್ತೀವಿ ಆ ರೀಜನ್ ಅದು ಬಹಳ ಸಡಿಲ ಆಗಿರುತ್ತದೆ. ಸೊ ಯೋನಿಯ ತುಟಿಗಳು ಕೂಡ ಸಡಿಲವಾಗಿರುತ್ತದೆ, ಹಾಗೂ ದಪ್ಪದಾಗಿರುತ್ತೆ, ಹಾಗೂ ಜೊತಾಡುತ್ತಿರುತ್ತದೆ. ಸೊ ರಾಸುಗಳು ಬಾಲವನ್ನು ಮೇಲೆತ್ತಿಕೊಂಡಿರುತ್ತವೆ, ಸೊ ಬಾಲವನ್ನ ಮೇಲೆತ್ತಿಟ್ಟಿರುತ್ತೆ. ಅದೇ ರೀತಿ ರಾಸುಗಳ ಯೋನಿಯ ತುಟಿಯಿಂದ ಅಂಟಾದ ಬಿಳಿಯ ರೂಪದ ಲೊಡೆಯ ದ್ರವವನ್ನು ನಾವು ಕಾಣಿಸ್ತೇವೆ. ಇದು ಹೇಗಿರುತ್ತದೆ ಅಂತಂದ್ರೆ ಬಹಳ ಅಂಟಂಟಾಗಿರುತ್ತೆ, ಬಿಳಿ ಆಗಿರುತ್ತೆ, ತುಂಬಾ ಅಂಟಿರುತ್ತೆ. ಸೊ ಅದನ್ನ ನಾವು ಸರ್ವೈಕಲ್ ಸೀಲ್ ಅಂತ ಹೇಳ್ತೀವಿ. ಸೊ ಪ್ರಸವದ ಸಮಯದಲ್ಲಿ ಈ ಸರ್ವೈಕಲ್ ಸೀಲ್ ಲಿಕ್ವಿಫಿಕೇಶನ್ ಆಗಿ ಅದು ಹೊರಸೂಸಲು ಬರುತ್ತೆ. ಸೊ ಅದರಿಂದ ಈ ರೀತಿ ನಾವು ಲೋಳೆಯ ಅಂಟಾದ ಲೋಳೆಯನ್ನು ಕೂಡ ನಾವು ಗಮನಿಸಬಹುದು. ಅದೇ ರೀತಿ ರಾಸುಗಳು ಬಹಳ ಚಡಪಡಿಸ್ತಾ ಇರ್ತವೆ, ಅಂದ್ರೆ ಮೇಲೇಳುವುದು, ಕುತ್ಕೊಳ್ಳುವುದು, ಈ ರೀತಿ ನಾವು ಲಕ್ಷಣಗಳನ್ನ ಗಮನಿಸಿದ್ರೆ. ಸೊ ಅದೇ ರೀತಿ ಪ್ರಸವದ ಸಮಯ ಸಮೀಪಿಸ್ತಾ ಇರುವ ಹಾಗೆ ಸೊ ಮುಕ್ಕುರಿಯೋದು, ಅಂದ್ರೆ ಕರು ಹಾಕಲು ಹೊಟ್ಟೆಯನ್ನ ಹಿಡಿದು ಮುಕ್ಕುರಿಯೋದು, ಈ ರೀತಿ ಲಕ್ಷಣಗಳನ್ನ ನಾವು ಗಮನಿಸ್ತೇವೆ. ಸೊ ಈ ರೀತಿಯಾದ ಲಕ್ಷಣಗಳನ್ನ ನಾವು ಗಮನಿಸಿದಲ್ಲಿ ಕರುಗಳು ತಾನಾಗೆ ತಾನೇ ನೈಸರ್ಗಿಕವಾಗಿ ಕರು ಹಾಕಿದರೆ ಯಾವುದೇ ತೊಂದರೆ ಇಲ್ಲ. ಸೊ ಒಂದು ವೇಳೆ ನೈಸರ್ಗಿಕವಾಗಿ ಕರು ಹಾಕದೇ ಇದ್ದಲ್ಲಿ ಕಷ್ಟ ಪ್ರಸವದ ಸಮಸ್ಯೆಗೆ ಒಳಗಾಗುತ್ತದೆ. ನಾವು ಡಿಸ್ಟೋಕಿ ಅಂತ ಏನ್ ಹೇಳ್ತೀವಿ, ಕಷ್ಟ ಪ್ರಸವ ಅಂತ ಹೇಳಿ ಈ ಸಮಸ್ಯೆಗೆ ಒಳಗಾಗುತ್ತದೆ. ಸೊ ಈ ರೀತಿ ಕರು ಹಾಕ್ಲಿಲ್ಲ ಅಂತ ಸಮಯದಲ್ಲಿ ಪಶುವೈದ್ಯರನ್ನ, ನುರಿತ ಪಶುವೈದ್ಯರನ್ನ ಕರೆಸಿ ತಪಾಸಣೆ ಮಾಡಿಸಿ ಅವರಿಂದ ನಾವು ಕಷ್ಟ ಪ್ರಸವದ ಸಮಸ್ಯೆಗೆ ನಿರ್ವಹಣೆಯನ್ನು ಪಡೆಯಬಹುದು. ಕರುಗಳನ್ನ ಅವರು ಹೊರೆ ತೆಗೆಯುತ್ತಾರೆ. ಸೊ ಈ ರೀತಿ ರಾಸುಗಳನ್ನು ನೈಸರ್ಗಿಕ ಪಾಲನೆ ಪೋಷಣೆಯನ್ನ ಮಾಡಬಹುದು. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತರು ತಮ್ಮನ್ನ ಭೇಟಿಯಾಗಬೇಕು ಅಂದ್ರೆ ತಾವು ಯಾವ ರೀತಿ ಸಿಗ್ತೀರಾ ಅಂತ ಹೇಳ್ತೀರಿ? ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಚೇತನ್ ಶರ್ಮಾಜಿ, ಸಹಾಯಕ ಪ್ರಾಧ್ಯಾಪಕರು, ಪಶುವೈದ್ಯಕೀಯ ಸ್ತ್ರೀರೋಗ ಹಾಗೂ ಪ್ರಸೂತಿ ಶಾಸ್ತ್ರ ವಿಭಾಗ, ಪಶುವೈದ್ಯಕೀಯ ಕಾಲೇಜು ಶಿವಮೊಗ್ಗ. ನನ್ನ ದೂರವಾಣಿ ಸಂಖ್ಯೆ 8881228988. ಸೊಕ್ಕೆ ಸಂಪರ್ಕಿಸಬೇಕಾಗಿ ಕೋರುತ್ತೇನೆ. ಒಳ್ಳೇದು ಸರ್. ತಾವು ಇದುವರೆಗೂ ಗರ್ಭಧರಿಸಿದ ರಾಸುಗಳ ಅಂದ್ರೆ ಹೈನು ರಾಸುಗಳ ಪಾಲನೆ ಮತ್ತು ನಿರ್ವಹಣೆ ಕುರಿತು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಇದುವರೆಗೆ ಗರ್ಭಧರಿಸಿದ ಹೈನು ರಾಸುಗಳ ಪಾಲನೆ ಮತ್ತು ನಿರ್ವಹಣೆ ಈ ಕುರಿತು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯ ಹಾಗೂ ಸ್ತ್ರೀರೋಗ ಪ್ರಸೂತಿಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಚೇತನ್ ಶರ್ಮಾ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಇದುವರೆಗೂ ಸಂದರ್ಶಿಸಿದವರು ಹೆಚ್.ಎಂ. ಮಹೇಶ್. ನಂತರ ಈಗ ಕೇಳಿ ಭೈರವಕೊಪ್ಪ ಗ್ರಾಮ, ಶಿವಮೊಗ್ಗ ಜಿಲ್ಲೆ, ಇಲ್ಲಿಯ ರೈತರಾದಂತಹ ಮಂಜುನಾಥ ಚೆಲುವಗೌಡ ಇವರೊಂದಿಗೆ ಇವರ ಕೃಷಿ ಅನುಭವ ಕುರಿತು ಇವರೊಂದಿಗೆ ಸಂದರ್ಶನವನ್ನ ಇವರನ್ನ ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್.ಎಂ. ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಭೈರನಕೊಪ್ಪ ಗ್ರಾಮದ ಒಬ್ಬ ಪ್ರಗತಿಪರ ರೈತರು ಮಂಜುನಾಥ್ ಸಿ ಅಂತ ಹೇಳ್ಬಿಟ್ಟು. ಇವರು ಪ್ರಮುಖವಾಗಿ ಮೆಕ್ಕೆಜೋಳ, ಅಡಿಕೆ, ತೆಂಗು, ಕೋಳಿ ಸಾಕಾಣಿಕೆ ಮತ್ತೆ ಒಂದು ದನಗಳು ಕೂಡ ಇವರು ಅಂದ್ರೆ ರಾಸುಗಳು ಕೂಡ ಇವರು ಸಾಕ್ತಾ ಇದ್ದಾರೆ. ಬನ್ನಿ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ, ಯಾವ ರೀತಿಯಿಂದ ಇವರ ಒಂದು ಕೃಷಿ ಅನುಭವ ಅಂತ ಅನ್ನೋದನ್ನ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್, ಯಾವ ವರ್ಷದಿಂದ ಕೃಷಿ ಪ್ರಾರಂಭ ಮಾಡಿದಿರಿ? ಅದೇ ಮಾಡ್ತಿರೋದು. ಹಾ, ಪೂರ್ವಜರು ಮಾಡ್ಕೊಂತ ಬಂದಿದ್ದು ನೀವು ಮುಂದುವರ್ಸಿದಿರೋ? ಎಲ್ಲ ಮಾಡ್ಕೊಂಡ್ಬಿಡ್ತಾರ, ನಾವು ಮಾಡ್ತಾ ಇದೀವಿ. ಎಲ್ಲಿ ತನಕ ಓದಿದ್ರಿ ಸರ್? ನಾವು ಒಂದು 5ನೇ ಕ್ಲಾಸ್ ಓದಿದ್ವಿ. 5ನೇ ಕ್ಲಾಸ್. ಸೊ ಮುಂದೆ ಓದಕ್ಕೆ ತೊಂದರೆ ಇತ್ತ ಅಲ್ವಾ, ಅಥವಾ ಜಮೀನ್ ಇತ್ತ ಅಂತ ಹೇಳಿ ಬಂದ್ರ? ಕೆಲಸ ಇಂಟ್ರೆಸ್ಟ್ ಎಲ್ಲ ಬಿಟ್ವಿ. ಹುಷಾರ್ಲ ಅಂತ ಬಿಟ್ವಿ. ಅವಲ್ಲ ಬಿಟ್ಬಿಟ್ವಿ. ಈ ಸುಮಾರು ಒಂದು 15 ವರ್ಷದಿಂದ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಾ? 30 ವರ್ಷದಿಂದ. ಹಾ ಹಾ. ಈ ಮೆಕ್ಕೆಜೋಳ ಅಂತ ಹೇಳಿದಿರಿ, ಇದು ಸ್ಥಳೀಯವಾದಂತ ತಳಿನಾ ಇಲ್ಲ ಹೈಬ್ರಿಡ್? ಹೈಬ್ರಿಡ್. ಪಾಕೆಟ್ ಬೀಜನೇ ಬರ್ತಿರೋದು. ಅಡಿಕೆ ಅಡಿಕೆ ಯಾವ್ದದು? ಅದು ನಾಟಿನಿ ಇಲ್ಲೇ ಲೋಕಲ್ ಸ್ಥಳೀಯ. ನಾವೇ ಬೀಜ ಮಾಡಿ ಹಾಕಿರೋದು. ತೆಂಗು ತೆಂಗುನೆಲ್ಲ ತಿಪ್ಟೂರ್ ತಿಪ್ಟೂರ್ ಟಾಲ್ ಅಂತ ಹೇಳ್ತಾರಲ್ಲ, ತಿಪ್ಟೂರ್ ಟಾಲ್. ಆಮೇಲೆ ಕೋಳಿ ಸಾಕಾಣಿಕೆ ಬಂದ್ರೆ ಯಾವ್ದು? ಕೋಳಿ ಇದು ಬೈಲರ್. ಮಾಂಸಕ್ ಮಾತ್ರ? ಮಾಂಸಕ್ ಮೊಟ್ಟೆಗಲ್ಲ. ಮೊಟ್ಟೆಗಲ್ಲ. ಒಟ್ಟಾರೆ ಎಷ್ಟು ಎಕರೆ ಜಮೀನಲ್ಲಿ ಕೃಷಿ ಬೆಳೆ ಬೆಳಿತೀವಿ? 7 ಎಕರೆ ಬೆಳಿತೀವಿ. 7 ಎಕರೆ. ಇದು ಸಂಪೂರ್ಣ ನೀರಾವರಿನ? ಇಲ್ಲ ಇಲ್ಲ, ಡ್ರೈಲ್ಯಾಂಡ್. ನೀರಿನ ವ್ಯವಸ್ಥೆ ಮತ್ತೆ ಹೆಂಗ್ ಮಾಡಿ? ಬೋರ್ ಇದೆ. ಬೋರ್ ಇದೆ. ಯಾವ್ದು ಇಲ್ಲ, ಡ್ರೈಲ್ಯಾಂಡ್ ಇದು. ಡ್ರೈಲ್ಯಾಂಡ್ ಬೋರಿಂದನೇ ನೀರು. ನೀರಿನ ಒಂದು ಗುಣಮಟ್ಟ ಹೇಗಿದೆ ಸರ್? ಸಪ್ಪೆ ಇದೆಯಾ, ಸಿ ಇದೆ? ನೀರು ಸಿ ನೀರು, ಸ್ವೀಟ್ ನೀರು. ಸ್ವೀಟ್ ನೀರು ಹೆಂಗೆ ನಾವು ಮನೆಗೆ ಬಳಸಿಲ್ಲ, ಅದೇನ್ ತರ ಒಳ ನೀರು ತರ ಸ್ವೀಟ್ ನೀರು. ನೀರಿನ ಒಂದು ಪರೀಕ್ಷೆ ಮಾಡಿಸಿದೀರಾ? ಏನಂತ ಬಂದಿದೆ? ಚೆನ್ನಾಗಿದೆ. ಚೆನ್ನಾಗಿದೆ. ಚೆನ್ನಾಗಿದೆ. ಇದು ಕುಡಿಯಕ್ಕೂ ಉಪಯೋಗಿಸಬಹುದು, ಕೃಷಿಗೂ ಉಪಯೋಗಿಸಬಹುದು. ಇದ್ರ ಜೊತೆಗೆ ಈಗ ಮಣ್ಣಿನ ಒಂದು ಫಲವತ್ತತೆಗೆ ಬಂದ್ರೆ ಮಣ್ಣು ಪರೀಕ್ಷೆ ಮಾಡಿಸಿದೀರಾ? ಮಾಡಿಸಿದ್ವಿ. ಯಾವ ವರ್ಷ? ಹೋದ ವರ್ಷ ಮಾಡಿಸಿದ್ವಿ. ಏನಂತ ಅದರಲ್ಲಿ ಹೇಳಿದೆ ಅಂತ ಹೇಳಿದ್ರು? ಯಾವುದು ಸಮಸ್ಯೆ ಅಂತಂದ್ರೆ ಇದು ಈ ಪ್ರಮಾಣ ಕಡಿಮೆ ಇದೆ, ಈ ಸೂಕ್ಷ್ಮ ಪೋಷಕಾಂಶಗಳು ಇಲ್ಲ ಅಂತ ಹೇಳ್ತಾರೆ ನೋಡಿ. ಆತರ ಏನಂತ? ಗೋಡೋ ಗೊಬ್ಬರ ಎಲ್ಲ ಹೊಡ್ಕೊಳ್ರಿ ಅಂತ ಹೇಳಿದ್ವಿ. ಹೊಡೆದಿದ್ವಿ ಗೋಡೋ ಗೊಬ್ಬರ. ಅಂದ್ರೆ ಇದು ಕೆರೆಗೋಡು ದನಿನ ಗೊಬ್ಬರ ಎಲ್ಲ ಹೊಡೆದಿದೆ. ಜಮೀನ್ ತಯಾರು ಮಾಡ್ಬೇಕಾದ್ರೆ ದನಗಳಿಂದ ಎತ್ತುಗಳಿಂದ ಮಾಡಿಸ್ತೀರಾ ಇಲ್ಲ ಈಗ ಎತ್ತುಗಳಿಲ್ಲ ಅಂದ್ರೆ ಇದು ಜನ ಸಿಗೋದಿಲ್ಲ ಅಂತ ಹೇಳಿ ಮಾಡ್ತಾ ಜನ ಸಿಗಲ್ಲ ಅಂತಾನೆ ಎತ್ತುಗಳು ಎತ್ತುಗಳಲ್ಲಿ ಸಿಗಲ್ಲ ಜನ ಸಿಗಲ್ಲ ಅಂತ ಟ್ಯಾಕ್ಟರ್ಲ್ಲೇ ಹೊಡೆದಿಲ್ಲ ಟ್ಯಾಕ್ಟರ್ಲ್ಲೇ ಮಾಡೋದ. ನೀವು ಈಗ ಸಂಪೂರ್ಣವಾಗಿ ಇದು ಸಾವಯವನ ಇಲ್ಲ ರಾಸಾಯನಿಕ ಗೊಬ್ಬರನ ಉಪಯೋಗಿಸ್ತೀರಿ? ಎರಡು ಹಾಕ್ತಿವಿ. ಸಾವಯವ ಪ್ರಮಾಣ ಅಂತಂದ್ರೆ ತಿಪ್ಪೆ ಗೊಬ್ಬರ ಆಗ್ಲಿ ಮತ್ತೆ ಕೋಳಿ ಗೊಬ್ಬರ ಆಗ್ಲಿ ತಿಪ್ಪೆ ಗೊಬ್ಬರ ಕೋಳಿ ಗೊಬ್ಬರ ಎರಡು ಕುರಿ ಗೊಬ್ಬರ ಎರಡು ಒಂದೊಂದು ವರ್ಷ ಹಾಕ್ತಿವಿ. ತಿಪ್ಪೆ ಗೊಬ್ಬರ ಒಂದ್ ವರ್ಷ ಹಾಕ್ರೆ ಕುರಿ ತೆನೆ ಗೊಬ್ಬರ ಒಂದ್ ವರ್ಷ ಹಾಕ್ತಿವಿ. ನಿಮ್ಗೆ ಏನ್ ಅನಿಸ್ತದೆ ಈಗ ಇದ್ರಲ್ಲಿ ಆ ಗೊಬ್ಬರ ಹಾಕಿದ್ರೆ ಇಳುವರಿ ಚೆನ್ನಾಗಿ ಬರ್ತದೆ ಅಥವಾ ಗುಣಮಟ್ಟ ಚೆನ್ನಾಗಿ ಬರ್ತದೆ? ಗಿಡ ಚೆನ್ನಾಗಿ ಬರ್ತವೆ, ಇಳುವರಿನೂ ಚೆನ್ನಾಗಿ ಬರ್ತವೆ. ಎರಡು ಹಾಕಿದ್ರೆ ಈಗ ಅಡಿಕೆ ಇನ್ನು ಎರಡು ವರ್ಷ ಅಂತ ಹೇಳಿದ್ರೆ ಈ ಅಡಿಕೆ ಮಧ್ಯದಲ್ಲಿ ಏನ್ ಬೆಳೆ ಬೆಳೆ? ಅಡಿಕೆ ಮಧ್ಯದಲ್ಲಿ ಏನು ಹಾಕಿಲ್ಲ, ನೆಳ್ ಅಂತ ಬರಲ್ಲ ಅಂತ ಏನು ಹಾಕಿಲ್ಲ. ಅಲ್ಲ ದೊಡ್ಡ ಹಾಕಿಂತ ಮೊದ್ಲು ಏನು ಹಾಕಿಲ್ಲ. ಹೋದ ವರ್ಷ ಅಲ್ಲಿ ಮಳೆನೇ ಇಲ್ವಲ್ಲ, ಈ ಸರಿ ಮಳೆ ಜಾಸ್ತಿ ಜಾಸ್ತಿಯಾಗಿ ಏನು ಬರ್ಲಿಲ್ಲ, ಜೋಗತ್ ಪಡ್ತಾ ಏನು ಹಾಕ್ಲೇ ಇಲ್ಲ. ಈ ಒಂದು ಕೃಷಿ ಬೆಳೆಗಳಲ್ಲಿ ನೀವು ಅನುಭವಿಸಿದ ಹಾಗೆ ನಿಮ್ಗೆ ಕಂಡುಕೊಂಡಿರೋ ಹಾಗೆ ಇದಕ್ಕೆ ರೋಗ ರುಜಿನ ಬರೋದು ಅಥವಾ ಹುಳು ಬೀಳೋದು ಯಾವೆಲ್ಲ ಒಂದು ಬರುತ್ತೆ? ಹುಳ ಎಲ್ಲ ಬೀಳುತ್ತೆ, ರೋಗನೂ ಬರುತ್ತೆ. ಅದಕ್ಕೆಲ್ಲ ಅಗ್ರಿಕಲ್ ಹೋಗಿ ತಗೊಂಡೋಗಿ ಅವ್ರು ಮೆಡಿಸಿನ್ ಬರ್ಕೊಡ್ತಾರೆ, ಆತರ ಮೆಡಿಸಿನ್ ಮಾಡ್ತೀವಿ. ಈಗ ಪಕ್ಕದಲ್ಲೇ ಇದ್ದೀರಾ, ಕೃಷಿ ವಿಜ್ಞಾನ ಕೇಂದ್ರನೂ ಇದೆ, ಕೃಷಿ ಕಾಲೇಜು ಇದೆ, ನಿಮಗೆ ಸ್ಪಂದನೆ ಮಾಡ್ತಾರೆ ಅವರು, ಪ್ರತಿಯೊಂದು ನೀವು ಅವರ ಒಂದು ಮಾಹಿತಿ ಪಡೆದುಕೊಂಡೇ ನೀವು ಮುಂದುವರಿಸ್ತೀರಾ. ನಿಮ್ಗೆ ಏನಾದ್ರೂ ಕಷ್ಟ ಅಂತ ತಕ್ಷಣ ಹೋಗ್ತೀರಾ ಸ್ಯಾಂಪಲ್ ತಗೊಂಡ್ಬಿಟ್ಟು. ಸೊ ಇಮಿಡಿಯೇಟ್ ಆಗಿ ನಿಮ್ಗೆ ಹೇಳ್ತಾರೆ. ಮತ್ತೆ ಇತ್ತಿತ್ತಲಾಗೆ ಈಗ ಅಡಿಕೆಗೆ ಎಲೆ ಚುಕ್ಕೆ ರೋಗ ಅಂತ ಹೇಳ್ತಾರೆ, ಕೊಳೆ ರೋಗ ಅಂತ ಹೇಳ್ತಾರೆ. ಈಗ ನಿಮ್ಮ ಒಂದು ತೋಟದಲ್ಲಿ ನೋಡ್ತಾ ಇದ್ರೆ ಎರಡು ವರ್ಷದ ಇದೆ. ಸೊ ನೀವು ಇದರಲ್ಲಿ ಯಾವುದು ಒಂದು ಆತರ ಸಮಸ್ಯೆ ಏನಾದ್ರೂ ಇನ್ನು ಆತರ ಏನು ಬಂದು ಕಂಡು ಬಂದಿಲ್ಲ, ಇನ್ನು ಮುಂದೆ ಹೆಂಗೆ ಅಂತ ಗೊತ್ತಿಲ್ಲ. ಬರಬಹುದೇನೋ ಗೊತ್ತಿಲ್ಲ, ಯಾಕಂದ್ರೆ ಅಕ್ಕಪಕ್ಕದಲ್ಲಿ ಅಕ್ಕಪಕ್ಕ ಇನ್ನು ಯಾವ ಈ ಕಡೆ ಯಾರು ಬಂದಿಲ್ಲ ಆತರ, ಇನ್ನು ಇಲ್ಲಿ ಮುಂದೆ ಹೆಂಗೆ ಅಂತ ನೋಡ್ಬೇಕು. ತೆಂಗಿನಲ್ಲಿ ಸರ್ ಈಗ ತೆಂಗು ಎಷ್ಟು ವರ್ಷದಿದೆ? ತೆಂಗು ಇದೆ 25 ವರ್ಷದಿದೆ ತೆಂಗು. ಸೊ ಇದು ಲೋಕಲೇ? ಇದು ಲೋಕಲ್. ಮತ್ತೆ ಇದರಲ್ಲಿ ನೀವು ಈಗ ನುಸಿ ಬಾಧೆ ಬಂದಿತ್ತು ಒಂದು 10 ವರ್ಷದ ಹಿಂದೆ ಅಲ್ಲ, ನಿಮ್ಮ ತೋಟಕ್ಕೆ ಯಾವ ರೀತಿ? ಅವಾಗ ಔಷಧಿ ಇದು ಕೊಟ್ಟಿದ್ರು, ಒಂಥರ ಹುಳ ಕೊಟ್ಟಿದ್ರು ಬಿಡಕ್ಕೆ, ಅದನ್ನ ತಿಂತು ಹುಳ ಅಂತ. ಆ ಹುಳ ಬಿಟ್ಟಿದ್ವಿ, ಆ ಹುಳನೇ ಅದು ತಿಂದಿತ್ತು. ಹೌದು, ಹುಳ ಬಿಟ್ಟಿದ್ವಿ ಅದನ್ನ. ಅದರಿಂದ ಕಮ್ಮಿ ಆಗಿತ್ತು, ಸಂಪೂರ್ಣ ಕಮ್ಮಿ ಆಗಿತ್ತು. ಈಗ ಹೇಗಿದೆ? ಈಗ ಚೆನ್ನಾಗಿದೆ. ಈಗ ಆ ಸಮಸ್ಯೆ ಇಲ್ಲ, ಆ ಸಮಸ್ಯೆ ಏನಿಲ್ಲ ಈಗ, ಚೆನ್ನಾಗಿದೆ. ಚೆನ್ನಾಗಿದೆ. ಮತ್ತೆ ಕೋಳಿಯಲ್ಲಿ ಮಾಂಸದ ಕೋಳಿ ಅಂತ ಹೇಳಿದ್ರೆ ಇದು ಎಷ್ಟು ದಿನದ ಕೋಳಿ, ಎಲ್ಲಿಂದ ತರ್ಕೊಂಡ್ ಬರ್ತೀರಿ ಮರೀನಾ ಸರ್? ಕಂಪನಿ ಕೊಡ್ತಾರೆ, ಸುಮುಖ ಕಂಪನಿ ಕಂಪನಿಯಿಂದ ನಮಗೆ ಕೊಡ್ತಾರೆ, ನಾವು ಸಾಕಿ ಕೊಡ್ತೀವಿ. ಅಂದ್ರೆ ಅವರಿಗೆ ಮಾರಾಟ, ವಾಪಸ್ ಅವರಿಗೆ ಕೊಡೋದು? ಇದಕ್ಕೆ ಹಾಕ್ತಕ್ಕಂತ ಫೀಡ್, ಆಮೇಲೆ ಇದು ಏನ್ ಆಹಾರ ಎಲ್ಲ ಅವರೇ ಕೊಡ್ತಾರೆ? ಅವರೇನ ಕೊಡೋದು? ಎಲ್ಲ ಅವರೇ. ನೀವು ಹೇಗೆ ಇದನ್ನ ಸೂಪರ್ವೈಸ್ ಮಾಡ್ತೀರಿ? ನೀವೇನ ಮಾಡೋದು ಅಥವಾ ಲೇಬರ್? ನಾವೇ ಮಾಡ್ತೀವಿ. ಈಗ ಕಂಪನಿಯವರು ಬಂದು ನಿಮ್ಗೆ ಈ ತರದ ಇಂಜೆಕ್ಷನ್ ಕೊಡ್ಬೇಕು, ಇಂತ ಟೈಮ್ ಅಲ್ಲಿ ಇದು ಕೊಡ್ಬೇಕು ಅಂತ ಎಲ್ಲ ಹೇಳ್ತಾರೆ? ಡೈಲಿ ಬರ್ತಾರೆ. ಚಳಿಗಾಲದಲ್ಲಿ ಈಗ ಸ್ವಲ್ಪ ಚಳಿ ಜಾಸ್ತಿ ಅನಿಸ್ತಾ ಇದೆ, ಈ ಸಮಯದಲ್ಲಿ ಅವ್ರು ಏನು ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂದ್ರೆ ಯಾವ ರೀತಿಯಿಂದ ಅಂತ? ಅವ್ರು ಬಂದು ಏನೇನಾಗಿದ್ ನೋಡ್ಬಿಟ್ಟು ಅವ್ರು ಈ ತರ ಮಾಡ್ರಿ ಅಂತ ಹೇಳೋಗ್ತಾರೆ. ಡೈಲಿ ಕೊಡ್ಬೇಕು ಇಲ್ಲ ನೀರಲ್ಲಿ ಕೊಡ್ಬೇಕು. ಸೂಪರ್ವೈಸರ್ ಬರ್ತಾರೆ, ಡಾಕ್ಟರ್ಗಳು 15 ದಿನಕ್ಕೊಂದ್ಸರಿ ಬಂದು ಎಲ್ಲ ನೋಡೋಗ್ತಾರೆ. ಸೊ ಇದ್ರದೇನು ಸಮಸ್ಯೆ ಇಲ್ಲ ನಿಮ್ಗೆ? ಅವ್ರು ಮರಿ ಕೊಡ್ತಾರೆ, ಏನೇನಾದ್ರೆ ಹೇಳ್ಬೇಕು. ಮತ್ತೆ ಇದ್ರ ನಿಮ್ಗೆ ಇದರಿಂದ ಬರ್ತಕ್ಕಂತ ಒಂದು ಆದಾಯ ಅಂತ ಹೇಳ್ಬಹುದು, ಅಥವಾ ನಿಮ್ಮ ಒಂದು ಕೃಷಿಗೆ ಅಲ್ಲ ನಾನು ಇಷ್ಟು ಮಾಡಿದೀನಪ್ಪ ನನಗೆ ಸಂತೋಷ ಆಯ್ತು ಅಂತ ಅನ್ನೋದಕ್ಕೆ ನೀವು ಈ ಯಾವ ರೀತಿಯಿಂದ ಸರ್ ಹೇಳ್ತೀರಾ? ಅಂದ್ರೆ ತೃಪ್ತಿ ಇದೆ ಸಾಕು ಅಂತ ಮಾಡಿದ್ರೆ ಏನು ಲಾಸ್ ಏನಿಲ್ಲ. ಈಗ ಸದ್ಯ ಎಷ್ಟು ಮಾಡಿದ್ದೀರಾ ಸರ್? ಎಷ್ಟು ಮರಿಗಳು ಈಗ? 10 ಸಾವಿರ ಬಿಡ್ತೀವಿ. 10 ಸಾವಿರ ಬಿಡ್ತೀವಿ. ಮತ್ತೆ ಇನ್ನು ಜಾಸ್ತಿ ಮಾಡೋ ಒಂದು ಇಲ್ಲ ಸಾಕು, ಜಾಸ್ತಿ ಮಾಡ್ರೆ ಆಗ್ಬೇಕಲ್ಲ, ಲೇಬರ್ ಸಿಗಲ್ಲ. ಲೇಬರ್ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳೋದು ಅಷ್ಟೇ. ಇದ್ರ ಜೊತೆಗೆ ಈಗ ದನಗಳು ಅಂತ ಹೇಳಿದ್ರೆ ಅಂದ್ರೆ ಅದರಲ್ಲಿ ವಿಶೇಷವಾಗಿ ಇದು ಸ್ಥಳೀಯವಾಗಿ ಸಿಗ್ತಕ್ಕಂತ ತಳಿನ ಏನು HF ಜರ್ಸಿನ? ಎರಡು ಇದೆ, HF ಇದೆ, ಎರಡು ತಳಿ ಇದು ಲೋಕಲ್ ಇದೆ. ಲೋಕಲ್ ಇದೆ. ಇಳುವರಿಯಲ್ಲಿ ಅಂತೂ HF ಜಾಸ್ತಿ ಕೊಡ್ತದೆ. HF ಜಾಸ್ತಿ ಆಕಳ ಏನಂತಂದ್ರೆ ಕಡಿಮೆ ಕೊಡ್ತಕ್ಕಂತ, ಜರ್ಸಿ ಒಳಗೆ ಕಮ್ಮಿ ಕೊಡ್ತಾವ, ಸ್ವಲ್ಪ ಕಮ್ಮಿ ಕೊಡ್ತಾವ. ಇದು ಹೇಗೆ ನೀವು ಅಂದ್ರೆ ಮಾರಾಟ ಮಾಡ್ತಿರೋ ಪೂರ್ಣ ಇಲ್ಲ ಮನೆಗೆ ಮಾರಾಟ ಮಾಡಲ್ಲ? ಕುಟುಂಬದಲ್ಲಿ ಸದಸ್ಯರನ್ನ ಏನು ಮನೆ ದಿನನಿತ್ಯದ ಒಂದು ಖರ್ಚಿಗೆ ಉಪಯೋಗಿಸ್ತೀರಾ? ಒಟ್ಟಾರೆಯಾಗಿ ಇದರಲ್ಲಿ ಖರ್ಚು ವೆಚ್ಚ ಹೋಗ್ಬಿಟ್ಟು ಏನ್ ಅನಿಸ್ತದೆ? ಅದು ಖರ್ಚು ವೆಚ್ಚವಾಗಿ ನಮಗೆ ವರ್ಕೌಟ್ ಆಗುತ್ತೆ. ಈಗ ನೀವು ನಾನು ಸ್ಕೂಲ್ಗೆ ಹೋಗ್ಲಿಲ್ಲಪ್ಪ ಅನ್ನೋ ಒಂದು ಕೊರಗೂ ಇಲ್ಲ, ಇದರಲ್ಲೇ ತೃಪ್ತಿ ಇದೆ. ಈ ನಾನು ಹೋಗ್ಲಿಲ್ಲ, ನಾನು ಹೋಗಿದ್ರೆ ನಾನು ಇದಕ್ಕಿಂತ ಚೆನ್ನಾಗಿ ಮಾಡಬಹುದಾಗಿತ್ತೇನೋ, ಏನ ಹೋಗ್ಲಿಲ್ಲ ಅದಕ್ಕೇನೆ ಚೆನ್ನಾಗಿದ್ದೀನಿ ಅಂತ ಹಿಂಗ ಅನಿಸ್ತದ. ಇಲ್ಲೇ ಚೆನ್ನಾಗಿದೀವಿ ಹೋದ್ರೆ, ಇಲ್ಲಿ ನಮ್ ಕೆಲಸ ನಾವು ಎಲ್ಲ ಕಡೆ ಸುತ್ತೋಡಿತೀವಿ. ಕೆಲಸಕ್ಕೆಲ್ಲವ್ರೆ ಒಂದೇ ಕಡೆ ಇರ್ಬೇಕು, ಎಲ್ಲ ಹೋಗಂಗಿಲ್ಲ ಬರಂಗಿಲ್ಲ, ಇಲ್ಲಿ ನಮ್ದೇ ಡಿಸೈಡ್. ಏನ್ ಬೇಕಾದ್ರು ತಗೊಂಬೋದು. ಈಗ ನಿಮ್ಗೆ ಏನಾದ್ರೂ ಬಿಡುವು ಬೇಕಂದ್ರೆ ಮದ್ವೆ ಮುಂಜಿಗೋ ಎಣ್ಣೆಂಟರ ಮದ್ವೆ ಮುಂಜಿಗೋ ಅಥವಾ ಏನೋ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಂದ್ರೆ ಅವಾಗ ಹೆಂಗೆ ಸರ್ ಇದು ಈ ಒಂದು ನೋಡ್ಕೊಳ್ಳೋದು? ಆಳಂತೂ ಇರ್ತಾರೆ, ಜೊತೆಗೆ ನಿಮ್ಮ ಒಂದು ಉಸ್ತುವಾರಿಕೆ ನಿಮ್ಮ ಒಂದು ಲಭ್ಯತೆ ತುಂಬಾನೇ ಮುಖ್ಯ ಇರ್ತದೆ. ಆಳು ಇರ್ತಾರೆ, ಆಳು ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಆಳು ಏನಂತಂದ್ರೆ ಅವರು ಕೂಲಿ ಇವತ್ತು ಮುಗಿತಾ, ಇವತ್ತಿನ ಘಟ್ಟ ಆಯ್ತಪ್ಪ ನಮ್ಗೆ ಇವತ್ತಿನ ಪಕ್ಕ ಕೂಲಿ ಆಯ್ತು ಅನ್ನೋ ಒಂದು ಮಟ್ಟದಲ್ಲಿ ಕೆಲವರು ಇರ್ತಾರೆ. ಎಲ್ಲರೂ ಹಂಗಿರಲ್ಲ, ಕೆಲವೊಬ್ರು ಆತರ ಇರ್ತಾರೆ, ಕೆಲವೊಬ್ರು ನನ್ನ ಮನೆ ಅಂತ ಸ್ವಂತ ಮನೆ ಅಂತ ತಿಳ್ಕೊಂಡು ಮಾಡೋರು ಇರ್ತಾರೆ. ಹೌದು. ಸೊ ಈ ಸಮಯದಲ್ಲಿ ಹೆಂಗೆ ಸರ್? ಈ ಸಮಯದಲ್ಲಿ ನಾವು ಒಂದು ವಾರಗಟ್ಟಲೆ ಇಲ್ಲ, ಒಂದಿನ ಎರಡು ದಿನ ಹೋಗ್ತಿವಿ ಬರ್ತೀವಿ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಅಡ್ಜಸ್ಟ್ ಮಾಡ್ಕೊಂಡು ಅದು ಏನು ಸಮಸ್ಯೆ ಆಗಲ್ಲ, ಸಮಸ್ಯೆ ಆಗಲ್ಲ. ತುಂಬಾ ಧನ್ಯವಾದ ಮಂಜುನಾಥ್ ಸಿ ಅವರಿಗೆ. ಇದುವರೆಗೆ ತಾವು ಒಂದು ತಮ್ಮ ಕೃಷಿಯ ಅನುಭವ ಜೊತೆಗೆ ದನಗಳ ಸಾಕಾಣಿಕೆ ಬಗ್ಗೆ ಮಾಹಿತಿ ಹೇಳಿದಿರಿ. ಈಗ ಇದಕ್ಕೆ ಪ್ರತ್ಯೇಕವಾದ ಏನಾದ್ರೂ ಕೊಟ್ಟಿಗೆ ನಿರ್ಮಾಣ ಮಾಡಿದಿರಾ ದನಗಳಿಗೆ? ಯಾವ ರೀತಿಯಿಂದ ಮಾಡಿದ್ವಿ? ಸೀಟ್ ಹಾಕಿದ್ವಿ, ಸುತ್ತ ಗೋಡೆ ಕಟ್ಟಿ ಸೀಟ್ ಹಾಕಿ ಕೆಳಗಡೆ ಎಲ್ಲ ಗಾರೆ ಹಾಕಿದ್ವಿ. ಗಾರೆ ಹಾಕಿದಿರಾ? ಈ ಬರ್ತಕ್ಕಂತ ಮೂತ್ರ ಗಂಜಲ ಆಮೇಲೆ ಸಗಣಿ ಇದು ಸಂಗ್ರಹಣೆಗೆ ಏನಾದ್ರೂ ತೊಟ್ಟಿ ತರ ಮಾಡ್ಕೊಂಡಿದ್ದೀರೋ ಇಲ್ಲ ಬಳದ್ಕೊಂಡು ಬಿದ್ದು ಮಾಡ್ತೀರಾ? ಅದೆಲ್ಲ ಹೋಗಕ್ಕೆ ಪೈಪ್ ಲೈನ್ ಮಾಡ್ಬಿಟ್ಟಿದ್ವಿ. ಪೈಪ್ ಲೈನ್ ಮೂತ್ರ ಮಾಡೋದೆಲ್ಲ ಹೋಗ್ಬಿಡ್ತಾ ಸೈಡಿಗೆ, ಸಗಣಿ ಹಾಕೋದೆಲ್ಲ ಎತ್ತ ಹಾಕ್ತೀವಿ. ಬೆಳಿಗ್ಗೆ ಬೆಳಿಗ್ಗೆನೆ ಎತ್ತಾಕ್ತೀರಾ? ಅದು ಗೊಬ್ಬರ ಆಯ್ತದೆ. ಗೊಬ್ಬರ ಆಯ್ತದೆ. ಮತ್ತೆ ಈಗ ಈಗ ಚಳಿಗಾಲ, ಈಗ ಸ್ವಲ್ಪ ಚುಮ್ ಚುಮ್ ಸ್ವಲ್ಪ ಜಾಸ್ತಿ ಚಳಿ ಆಗ್ತದೆ. ಈ ಸಮಯದಲ್ಲಿ ಅದಕ್ಕೆ ವಿಶೇಷವಾದ ಆರೈಕೆ ಹೆಂಗೆ ಸರ್? ಎಂತ ಒಳ ಕಟ್ಬಿಡ್ತೀವಲ್ಲ, ಇಡುವಾಗ ಕಟ್ಬಿಡ್ತೀವಿ, ಬಾಕ್ಲ ಹಾಕ್ಬಿಡ್ತೀವಿ, ಗಾಳಿ ಆಡಲ್ಲ, ಇದಕ್ಕೆ ಎಲ್ಲ ಕ್ಲೋಸ್ ಮಾಡಿ. ಕೋಳಿಗೂ ಕೂಡ? ಕೋಳಿಗೆ ಆತರ ಏನಿಲ್ಲ, ಕೋಳಿಗೆ ಅನ್ನಲ್ಲ, ಓಪನ್ ಇರ್ಲೇಬೇಕು. ಕೋಳಿಗೆ ಓಪನ್ ಇರ್ಲೇಬೇಕು. ರಾತ್ರಿ ಹೊತ್ತಿನಾಗೆ ಹೆಚ್ಚಿನ ಒಂದು ವಿದ್ಯುತ್ ಅಂದ್ರೆ ಲೈಟ್ ಕೊಡೋದಂತದ್ದು ಏನಾದ್ರು ಇಲ್ಲ? ಆತರ ಈಟ್ ಕೊಡ್ತೀವಿ, ಚಾರ್ಕೋಲ್ ಈಟ್ ಕೊಡ್ತೀವಿ. ಚಾರ್ಕೋಲ್ ಹೇಗೆ? ಅದು ಒಂದು ಒಂದು ಶೆಡ್ಡಿಗೆ ಸಪೋಸ್ ಈಗ 30x60 ಅಂತ ತಿಳ್ಕೊಳ್ಳಿ, ಇಲ್ಲ ಆತರದ್ದು ನಾನು ಅಂದಾಜ್ ಮೇಲೆ ಹೇಳ್ತಾ ಇರೋದು. ನೀವ್ ಯಾವ ರೀತಿಯಿಂದ ಮಾಡಿದಾರೋ ಗೊತ್ತಿಲ್ಲ. ಸೊ ಹೇಗೆ ಸರ್ ಒಂದ್ ಇದರಲ್ಲಿ ಶೆಡ್? ಅವು ಡಬ್ಬ ಇಡ್ತೀವಿ, ಒಂದು 5 ಸಾವಿರ ಮರಿಗೆ ಒಂದು 20 ಡಬ್ಬ ಇಡ್ತೀವಿ. ಅಂದ್ರೆ ಮರಿಗಳ ಲೆಕ್ಕ ಮೇಲೆ ಡಬ್ಬ ಹೀಟಿಂಗ್ ಕೊಡ್ತೀರಾ? ಮರಿಗೆ ಅಂತ ಡಬ್ಬ ಇರ್ತವೆ. ಆಮೇಲೆ ಈಗ ಆತರ ಬಿಟ್ಟಿದ್ರೆ ಅದಕ್ಕೆ ತಾಗಿ ಗಾಯ ಮಾಡ್ಕೊಂಡು ಅಂತ ಒಂದು ಆತರ ಏನಿಲ್ಲ, ಅವ್ಗೆ ಎಷ್ಟು ಬೇಕಷ್ಟು ಹೀಟ್ ತಗೊಂಡು ಹೊರಗೆ ಹೋಗ್ಬಿಡ್ತಾವ, ದೂರ ಹೋಗ್ಬಿಡ್ತಾವ, ದೂರ ಹೋಗ್ತವೆ. ಅದು ನೋಡ್ಬೇಕು ಹೀಟ್ ಅಂತ ಗೊತ್ತಾಗ್ತದೆ, ಗೊತ್ತಾಗುತ್ತೆ. ದಪ್ಪ ತಕ ಹೀಟ್ ಆಯ್ತು, ಚಳಿ ಆಯ್ತು ಅಂದ್ರೆ ಹೋಗಿ ಕುತ್ಕೊಂಡ್ಬಿಡ್ತಾವ, ಹೀಟ್ ಬೇಕಂದ್ರೆ ತಗೊಂಡ್ಬಿಡ್ತಾವ, ಹೋಗಿ ತಗೊಂಡು ಸೈಡಿಗೆ ಹೋಗಿ. ಆಕಸ್ಮಿಕವಾಗಿ ಕಾಲು ಆತರ ಏನು ಮಾಡ್ಕೊಳ್ಳಲ್ಲ, ಹೀಟ್ ಅವಕ್ಕೆ ಎಷ್ಟು ಬೇಕಷ್ಟು ತಗೊಂಡು ಹೋಗ್ಬಿಡ್ತಾವ. ಈ ಮತ್ತೆ ಈಗ ಇದು ನೀವು ಎಲ್ಲಾ ಕಡೆಯಿಂದ ಕೂಡ ಚೆನ್ನಾಗಿ ಇದು ಮಾಡಿದಿರಾ ಅಂದ್ರೆ, ಯಾವ್ದೇ ಒಂದು ಕಾಡು ಪ್ರಾಣಿಗಳು ಬೆಕ್ಕಾಗ್ಲಿ ಕಾಡು ಬೆಕ್ಕಾಗ್ಲಿ ಅಥವಾ ಬೇರೆ ಏನೋ ನಾಯಿಗಳು ಹೊರಗಿನ ಬರೋ ನಾಯಿಗಳು ಬರದೇ ಹಾಗೆ ಮಾಡ್ಕೊಂಡಿದ್ದೀರಾ, ಆ ತರದ್ದು ನಿಮ್ಗೆ ಏನಾದ್ರೂ ಅನುಭವ ಆಗಿದೆಯಾ ಇದಕ್ಕಿಂತ ಮೊದಲು? ಈಗ ಒಳ್ಳೇದ್ ಮಾಡ್ಕೊಂಡಿದ್ದೆ ಮೊದಲು ಶುರು ಮಾಡ್ಬೇಕಾದ್ರೆ? ಇಲ್ಲ, ಮಾಡ್ಬೇಕಾರ ಇದೇ ತರ ಮಾಡಿದ್ದು, ಮಾಡ್ಬೇಕಾದ್ರೆ ಪಕ್ಕ ಮಾಡಿದಿರ, ಪಕ್ಕ ಮಾಡಿದಿರ, ಪಕ್ಕ ಮಾಡ್ಬಿಟ್ವಿ ಎಲ್ಲ ಇದಾವೆ, ನಾಯಿ ಮುಗಿಸಿ ಎಲ್ಲ ಬರ್ತವೆ, ಮಾಡ್ಬೇಕಾರೆ ಪಕ್ಕ ಮಾಡ್ಬಿಟ್ವಿ. ಶುರು ಮಾಡ್ಬೇಕಾದ್ರೆ ಪಕ್ಕ ಮಾಡ್ಬೇಕಾರೆ ಕರೆಕ್ಟ್ ಮಾಡ್ಕೊಂಡು. ಸರ್ಕಾರದಿಂದ ನಿಮ್ಗೆ ಸಹಾಯ ಸಿಕ್ಕಿದೆ ಸರ್? ಇದ್ರಾಗೇನ್ ಸಿಕ್ಕಿಲ್ಲ ಸರ್, ನಿಮ್ಮ ಸ್ವಂತ ಬಂಡವಾಳ, ನಿಮ್ಮ ಪೂರ್ವಜರ ಬಂಡವಾಳ, ನಾವು ಸ್ವಂತ ಮಾಡಿ ಮಾಡಿರೋದು. ಇದು ಸರ್ಕಾರದಿಂದ ಯಾವುದೇ ನೀವು ಅಪೇಕ್ಷೆ ಮಾಡೂ ಇಲ್ಲ, ಅವರಿಂದ ನೀವು ಪಡೆದೂ ಇಲ್ಲ, ನಿಮ್ಗೆ ನಿಮ್ಮ ಪೂರ್ವಜರ ಒಂದು ಇದರಿಂದ ನೀವು ಮುಂದುವರಿಸ್ಕೊಂಡು ಬಂದಿದ್ದೀರಿ. ಇದುವರೆಗೆ ಭೈರವಕೊಪ್ಪ ಗ್ರಾಮ ಶಿವಮೊಗ್ಗ ಜಿಲ್ಲೆ ರೈತರಾದಂತಹ ಮಂಜುನಾಥ ಚೆಲುವಗೌಡ ಅವರ ಕೃಷಿ ಅನುಭವ ಕುರಿತು ಇದುವರೆಗೂ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರೊಂದಿಗೆ ಸಂದರ್ಶನದಲ್ಲಿ ಪಾಲ್ಗೊಂಡವರು ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಪರಿಸರ ಗೀತೆಯನ್ನ. ಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ. ದುಗು